ತನ್ನನ್ನು ನಂಬಿದ ಭಕ್ತರನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ತಿಳಿಸ್ತಾರೆ. ಭೀತ ಭಯ ವಿಶ್ವೇಶ ವಿಧಿಪಿತ ಮಾತುಳಾಂತಕ ಮಧ್ವವಲ್ಲಭ ಭೂತ ಭಾವನ ನಂತ ಭಾಸ್ಕರ ತೇಜ ಮಹಾರಾಜ ಗೌತಮರ ಮಡದಿಯನ್ನು ಕಾಯ್ದ ಅನಾಥ ರಕ್ಷಕ ಗುರುತಮ ಜಗನ್ನಾಥ ಬಿಟ್ಟಲ ತನ್ನ ನಂಬಿದ ಭಕ್ತರನ್ನು ಪೊರೆವ. ಸಂಧ್ಯೆಯನ್ನು ಉಪಸಂಹಾರ ಮಾಡ್ತಾ ಪರಮಾತ್ಮನನ್ನು ನಂಬಿದರೆ ಅವನು ರಕ್ಷಣೆ ಮಾಡ್ತಾನೆ ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ಭೀತ ಭಯ ಪರಮಾತ್ಮನಿಗೆ ವಿಶೇಷಣಗಳನ್ನು ಕೊಟ್ಟು ಹೇಳ್ತಾರೆ. ಈ ಭೀತ ಭಯ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದ್ದು. ವಿದ್ವತ್ತಮೋ ಭೀತ ಭಯ ಪುಣ್ಯ ಶ್ರವಣ ಕೀರ್ತನ ಭಕ್ತರ ಭಯವನ್ನು ದೂರ ಮಾಡುವನು ಪರಮಾತ್ಮ ಜಗನ್ನಾಥ ಬಿಟ್ಟಲ. ಬೃಹತಿ ಮಂತ್ರ ಅರ್ಥ ಮಾಡುತ್ತೆ, ಭಕ್ತರ ಭಯ ದೂರ ಮಾಡೋದು, ಅದರಿಂದ ಭೀತ ಭಯ ಅಂತ ಪರಮಾತ್ಮನಿಗೆ ಹೆಸರು. ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಯಾರಿಂದಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲದೇ ಇದ್ದವನು. ಭೀತ ಭಯ ಎಲ್ಲರ ಸ್ವಾತಂತ್ರ್ಯ ಪರಮಾತ್ಮನ ಅಧೀನ ಇರೋದರಿಂದ ಯಾರೂ ಅವನಿಗೆ ಭಯವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವೇಶ ವಿಶ್ವಕ್ಕೆ ಅಧಿಪತಿ ಈಶ ಒಡೆಯ ಶರೀರ ಇಂದ್ರಿಯ ಅಂತಃಕರಣಗಳಿಗೂ ಅವುಗಳನ್ನು ಆಳುವಂತಹ ತಾತ್ವಿಕ ದೇವ ಅಸುರರಿಗೂ ಎಲ್ಲರಿಗೂ ನಿಯಂತ್ರಣ ಮಾಡುವವನೇ ಸರ್ವೇಶ ಪರಮಾತ್ಮ. ವಿಧಿಪೀಠ ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ, ವಿಧಿ ಅಂದರೆ ಶಾಸನ, ಎರಡರ್ಥ ಶ್ರುತಿ ಸ್ಮೃತಿ ಹರೇರಾಜ್ಞ. ಪಾಂಚಭೌತಿಕ ಶರೀರ ಇಂದ್ರಿಯ ಅಂತಃಕರಣಗಳನ್ನು ಅವುಗಳಿಗೆ ಪೋಷಕವಾಗಿರ್ತಕ್ಕಂಥ ಪಂಚಭೂತಗಳನ್ನು ಎಲ್ಲವನ್ನು ಆಳುವಂತಹ ಅದೇ ರೀತಿಯಾಗಿ ಎಲ್ಲ ತಾತ್ವಿಕ ದೇವ ದೈತ್ಯರನ್ನು ಸೃಷ್ಟಿ ಮಾಡುವಂತಹ ಲೋಕಪಿತಾಮಹ ಅಂದರೆ ವಿಧಿ ಚತುರ್ಮುಖ ಬ್ರಹ್ಮ, ಅವನನ್ನು ಹುಟ್ಟಿಸಿದ ಪಿಠ ಅಂದರೆ ಪರಮಾತ್ಮ. ಮಾತುಳ ಅಂತಕ, ಮಾತುಳ ಅಂದರೆ ಸೋದರ ಮಾವ, ಅವನಿಗೆ ಅಂತಕ ಯಾರು? ಶ್ರೀಕೃಷ್ಣ. ಶ್ರೀಕೃಷ್ಣ ತನ್ನ ಸೋದರ ಮಾವನಾಗಿರ್ತಕ್ಕಂಥ ಕಂಸನನ್ನೇ ಸಂಹಾರ ಮಾಡಿದನು. ಕಂಸ ಮಹಾದೈತ್ಯನಾದ ಕಾಲನೇಮಿಯ ಅವತಾರ, ಭೃಗುಮುನಿಯ ಆವೇಶದಿಂದ ಶ್ರೀಕೃಷ್ಣನಿಗೆ ಸೋದರ ಮಾವನಾದ ಕಂಸಾವಿಷ್ಟ ಭೃಗುಹು. ಆದರೆ ಪುಣ್ಯ ಪಾಪಗಳನ್ನು ವಿಭಾಗ ಮಾಡಿ ದೇವತೆಗಳಿಗೆ ಪುಣ್ಯ ಫಲವನ್ನು, ದಾನವರಿಗೆ ಪಾಪ ಫಲವನ್ನು ಕೊಡುವವನಾಗಿರ್ತಕ್ಕಂಥ ಶ್ರೀಕೃಷ್ಣ ಕಾಲನೇಮಿಗೆ ಪಾಪದ ಫಲವಾಗಿ ಅಂಧಂತಮಸ್ಸನ್ನೇ ಕೊಟ್ಟ. ಉಪಲಕ್ಷಣೆಯ ಅವನ ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳಾದ ಎಲ್ಲ ಅಸುರರನ್ನೂ ಸಂಹಾರ ಮಾಡಿ ತಮಸ್ಸಿನಲ್ಲಿ ಹಾಕದ. ತಾತ್ವಿಕ ದೇವತೆಗಳಿಗೆ ಸ್ವರ್ಗವನ್ನೇ ಕೊಟ್ಟಿಯಾನೆ. ಮೃಗು ಋಷಿಗಳನ್ನು ತನ್ನ ವೈಕುಂಠ ಮಂದಿರಕ್ಕೆ ಕಳಿಸ್ದ ಭಗವಂತ. ಅದರಿಂದ ಮಾತುಳ ಅಂತಕ. ಮಧ್ವವಲ್ಲಭ ಮಧ್ವರಿಗೆ ಅತ್ಯಂತ ಪ್ರಿಯನಾದವನು ಶ್ರೀಕೃಷ್ಣ. ಮಧ್ವಾಚಾರ್ಯರು ದೈತ್ಯರಿಗೆ ತಮಸ್ಸನ್ನ ದೇವತೆಗಳಿಗೆ ಸ್ವರ್ಗವನ್ನು ಬಯಸ್ತಾರೆ. ಆದ್ದರಿಂದ ಶ್ರೀಕೃಷ್ಣ ದೇವಾಸುರರಿಗೆ ಆಯಾ ಗತಿಗಳನ್ನು ಕೊಡ್ತಾನೆ. ಭೂತ ಭಾವನ ಅಸ್ವತಂತ್ರ ಆಗಿರ್ತಕ್ಕಂಥ ಜೀವಿಗಳಿಗೆ ಹುಟ್ಟುವ ಸಾಮರ್ಥ್ಯ ಅಂದರೆ ಶರೀರವನ್ನು ಹೊಂದುವಂಥ ಸಾಮರ್ಥ್ಯ ಇಲ್ಲ. ಅದಕ್ಕೆ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ ತಾನೇ ಜೀವನನ್ನು ಹಿಡ್ಕೊಂಡು ಜನನಿ ಪಿತ ಭೂ ವಾರಿದ ಅಂಬರ ಅಂತ, ಮೊದಲಿಗೆ ಅಂಬರ ಆಕಾಶದಲ್ಲಿ, ಆಮೇಲೆ ವಾರಿದ ಮಳೆಯ ಮೂಲಕ ಭೂಮಿಗೆ, ಭೂಮಿಯ ನಂತರ ಧಾನ್ಯದಲ್ಲಿ ಪ್ರವೇಶ ಮಾಡಿಸಿ ಅಲ್ಲಿಂದ ಪಿತೃಗರ್ಭಕ್ಕೆ, ಪಿತೃವಿನಿಂದ ಮಾತೃಗರ್ಭಕ್ಕೆ, ಹೀಗೆ ಪುರುಷರ ರೇತಸ್ಸನ್ನು ಪ್ರವೇಶ ಮಾಡಿ ಆ ಮೂಲಕ ಸ್ತ್ರೀಗರ್ಭವನ್ನು ಪ್ರವೇಶ ಮಾಡ್ತಾನೆ ಭಗವಂತ. ಭೂಮಿಯಲ್ಲಿ ಹುಟ್ಟುತ್ತಾನೆ, ಜೀವನ ಜೊತೆಗೆ ತಾನೂ ಭಗವಂತ ಹುಟ್ಟುತ್ತಾನೆ. ತಾನು ಇಂದ್ರಿಯ ನಿಯಾಮಕನಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳ ಜೀವನ ನಿಯಮನಕ್ಕಾಗಿ ಭಗವಂತನು ಜನಿಸುವ ಜಗದುದರ ತಾನು. ಜೀವರಿಗೆ ಗರ್ಭವಾಸಾದಿಗಳ ದುಃಖ ಇದೆ, ದೇವತೆಗಳಿಗೆ ಗರ್ಭವಾಸಾದಿಗಳ ದುಃಖ ಇಲ್ಲ, ಆದರೆ ಅಸ್ವಾತಂತ್ರ್ಯ ಇದೆ. ಜೀವನಿಗೆ ಗರ್ಭವಾಸದ ದುಃಖವೂ ಇದೆ, ಅಸ್ವಾತಂತ್ರ್ಯವೂ ಇದೆ. ಪರಮಾತ್ಮನಿಗೆ ಗರ್ಭವಾಸಾದಿ ದುಃಖವೂ ಇಲ್ಲ, ಅಸ್ವಾತಂತ್ರ್ಯವೂ ಇಲ್ಲ. ಕೇವಲ ನಿಯಮನ ಮಾಡಲಿಕ್ಕಾಗಿ ಜನಿಸುವ ಜಗದುದರ ತಾನು. ಹೀಗೆ ಭೂತಗಳನ್ನು ಅಂದರೆ ಜೀವಿಗಳನ್ನು ಹುಟ್ಟುವಂತೆ ಮಾಡ್ತಾನೆ ಭಗವಂತ. ಭೂತಕೃದ್ ಭೂತ ಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಹೀಗೆಲ್ಲ ಭಕ್ತರು ನಿನಗೆ ಕಾಯ ವಾಚ ಮನಸ್ಸ ತ್ರಿಕರಣಗಳನ್ನು ಅರ್ಪಣೆ ಮಾಡ್ತಾರೆ, ನಿನ್ನೊಂದಿಗೆ ಎರಡು ಮೂರು ಬಾರಿ ಜನಿಸ್ತಾರೆ. ನಿನ್ನನ್ನು ಹೊಗಳುತ್ತಾ ಭಕ್ತಿರಸ ಸೇಚನೆ ಮಾಡುವಂಥ ವೇದಗಳಿಗೆ ಪತಿಯಾಗಿರ್ತಕ್ಕಂಥ ಪ್ರಾಣನನ್ನು ನೀನು ಕಾಪಾಡ್ತೀಯ ಅಂತ ಬೃಹತಿ ಮಂತ್ರ ಹೇಳ್ತಾ ಇದೆ. ಹೀಗೆ ಬೃಹತಿ ಮಂತ್ರ ಎಲ್ಲ ಜೀವರಿಗೆ ಎರಡು ಮೂರು ಬಾರಿ ತನ್ನೊಂದಿಗೆ ಜನ್ಮ ನೀಡುವನು, ಅದಕ್ಕೆ ಭೂತಭಾವನ ಅಂತ ಪರಮಾತ್ಮನಿಗೆ ವಿಶೇಷಣ. ಅನಂತ ಭಾಸ್ಕರ ತೇಜ, ಒಬ್ಬ ಸೂರ್ಯನ ಪ್ರಕಾಶ ಶಕ್ತಿಯೇ ಸಪ್ತ ಲೋಕವನ್ನು ಪ್ರಕಾಶಗೊಳಿಸುವಷ್ಟು ಸಾಮರ್ಥ್ಯ. ಸುಪ್ತವಾದ ಆ ಪ್ರಕಾಶರ ಶಕ್ತಿಯೊಳಗೆ ಪ್ರವೇಶ ಮಾಡಿ ಅದನ್ನು ಉದ್ಬೋಧನೆ ಮಾಡೋನು ಭಗವಂತ ಅಂದಮೇಲೆ ಅವನ ಶಕ್ತಿ ಎಷ್ಟಿರ್ಬೋದು. ಸ್ವಪ್ರಕಾಶತ್ವವನ್ನು ಹೊಂದಿರುವವನೇ ಪರಮಾತ್ಮ. ಸೂರ್ಯನ ಪ್ರಕಾಶ ಅಥವಾ ದಹನತ್ವ, ಶೋಷಕತ್ವ ಇದೆಲ್ಲವೂ ಕೂಡ ಭಗವಂತನ ಅಧೀನ. ಭಗವಂತನದು ಸ್ವಯಂ ಸಿದ್ಧ ಆಗಿರುವಂಥದ್ದು. ಅದನ್ನು ಇಷ್ಟು ಅಂತ ಪರಿಮಿತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅನಂತ. ಅದೇ ರೀತಿಯಾಗಿ ಬ್ರಹ್ಮಾದಿಗಳಲ್ಲಿರುವಂಥ ಸ್ವಾತಂತ್ರ್ಯ ಶಕ್ತಿ ಅಪಾರ, ಆದರೂ ಕೂಡ ಅದನ್ನು ಉದ್ಬೋಧಗೊಳಿಸೋದು ಭಗವಂತನ ಸ್ವಾತಂತ್ರ್ಯ ಶಕ್ತಿ, ಅದು ಅನಂತ. ಅದಕ್ಕೆ ಅನಂತ ಭಾಸ್ಕರ ತೇಜ. ಮಹಾರಾಜ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಲೋಕವನ್ನು ಆಳ್ತಕ್ಕಂಥ ಚಕ್ರವರ್ತಿಗಳೇ, ಸ್ವಾತಂತ್ರ್ಯ ಶಕ್ತಿಯನ್ನು ಹೊಂದಿರತಕ್ಕಂಥವರೇ. ಆದರೆ ಅವರ ಸ್ವಾತಂತ್ರ್ಯ ಶಕ್ತಿಯನ್ನು ಭಗವಂತ ಉದ್ಬೋಧನೆ ಮಾಡದೇ ಇದ್ದರೆ ಅದು ಕಾರ್ಯಕಾರಿ ಆಗೋದಿಲ್ಲ. ಅವರು ರಾಜರು, ಇವನು ಮಹಾರಾಜ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿನ್ ಪ್ರಬೋಧಯನ್. ಗೌತಮನ ಮಡದಿಯನ್ನು ಕಾಯ್ದ ಅನಾಥ ರಕ್ಷಕ. ಗೌತಮನ ಮಡದಿ ಅಹಲ್ಯ, ಸುರಸುಂದರಿಯಾಗಿರ್ತಕ್ಕಂಥವಳು. ಇಂದ್ರ ಅವಳನ್ನು ಕಾಮಸ್ದ ಅಂತ ಉಪುರಾಣಗಳು ತಿಳಿಸತ್ತೆ. ಗೌತಮರು ಯೋಗ್ಯತೆಗೆ ಮೀರಿರ್ತಕ್ಕಂಥ ಪುಣ್ಯವನ್ನು ಗಳಿಸಿದ್ರು. ಅದನ್ನು ಕೆಡಿಸೋದಕ್ಕಾಗಿ ಇಂದ್ರ ಅವನಿಂದ ತಾನು ಶಾಪ ಪಡೆಯುವ ಉದ್ದೇಶದಿಂದ ಅಹಲ್ಯೆಯ ಪಾತಿವೃತ್ಯವನ್ನು ಭಂಗ ಮಾಡಿದ್ದ. ಇದು ಕಾಮದಿಂದ ಅಲ್ಲ, ಕಾಮಿಸಿದಂತೆ ತೋರ್ಕೊಂಡ ಅಷ್ಟೇ. ಅಹಲ್ಯೆಯೂ ಅಷ್ಟೇ, ದೇವೇಂದ್ರನ ತನ್ನನ್ನು ಬಲಾತ್ಕಾರ ಮಾಡ್ತೀಯಾನೆ ಅಂತ ತಿಳ್ಕೊಂಡು ಅನ್ಯ ಮಾರ್ಗ ಇಲ್ಲದೆ ಅವನಿಗೆ ವಶಳಾದಳು. ಆದ್ದರಿಂದ ಅವರಿಬ್ಬರಲ್ಲೂ ಕೂಡ ತಪ್ಪು ಅನ್ನೋದಿರಲಿಲ್ಲ. ಗೌತಮರು ಮಾತ್ರ ಅದನ್ನು ತಿಳ್ಕೊಳ್ಳದೆ ಇಬ್ಬರಿಗೂ ಶಾಪವನ್ನು ಕೊಟ್ಟು ತನ್ನ ಪುಣ್ಯವನ್ನು, ಅಧಿಕ ಪುಣ್ಯ ಏನಿತ್ತು ಅದನ್ನು ಕಳ್ಕೊಂಡ್ರು. ಈ ಮಧ್ಯೆ ಅನಾಥಳಾಗಿರ್ತಕ್ಕಂಥ ಅಹಲ್ಯೆ ಶಾಪದಿಂದ ಶಿಲೆಯಲ್ಲಿ ಅಂತರ್ಗತಳಾಗಿ ಅನೇಕ ಸಾವಿರ ವರ್ಷಗಳ ಕಾಲ ತಪಶ್ಚರ್ಯೆಯನ್ನು ಮಾಡಿ ತನ್ನ ಪ್ರಾರಬ್ಧವನ್ನು ಅನುಭವದಿಂದ ಕಳೆದುಕೊಂಡು ಆಮೇಲೆ ಪುಣ್ಯವನ್ನೇ ಸಂಪಾದನೆ ಮಾಡಿದ್ಲು. ಅಷ್ಟರಲ್ಲಿ ಅನಾಥೆಯಾಗಿ ಕಲ್ಲಾಗಿ ಬಿದ್ದಿದ್ದ ನಿರಪರಾಧಿನಿಯಾಗಿರ್ತಕ್ಕಂಥ ಅಹಲ್ಯೆಯನ್ನು ಇಂದ್ರನ ಪ್ರಾರ್ಥನೆಯಂತೆ ತನ್ನ ಪಾದಸ್ಪರ್ಶದಿಂದ ಶ್ರೀರಾಮಚಂದ್ರ ಹೆಣ್ಣಾಗಿ ಮಾಡಿದ. ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ ಪರಮ ಭಕ್ತರಾದ ಅಹಲ್ಯ, ಇಂದ್ರ, ಗೌತಮ ಹೀಗೆ ಮೂವರನ್ನು ಕೂಡ ಉದ್ಧಾರ ಮಾಡಿದ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಈ ಪ್ರಸಂಗದಲ್ಲಿ. ಗುರುತಮ ಜಗನ್ನಾಥ ವಿಠಲ ತನ್ನ ನಂಬಿದ ಭಕ್ತರನ್ನು ಪೊರೆವ. ಗುರುಗಳಾಗಿರ್ತಕ್ಕಂಥ ಬ್ರಹ್ಮಾದಿಗಳೆಲ್ಲರಿಗೂ ಗುರುವಾಗಿ ಗುರುತಮ ಜಗನ್ನಾಥ ವಿಠಲ. ಶ್ರೀಕೃಷ್ಣ ರೂಪದಿಂದ ಕಂಸನನ್ನು ಸಂಹಾರ ಮಾಡ್ದ, ಶ್ರೀರಾಮ ರೂಪದಿಂದ ಅಹಲ್ಯರನ್ನು ಉದ್ಧಾರ ಮಾಡ್ದ, ತನ್ನನ್ನು ನಂಬಿರ್ತಕ್ಕಂಥ ಭಕ್ತರನ್ನು ತಾನು ಹೇಗೆ ರಕ್ಷಣೆ ಮಾಡ್ತೀನಿ ಅನ್ನೋದನ್ನು ದೃಷ್ಟಾಂತ ಸಹಿತವಾಗಿ ತೋರಿಸ್ಕೊಟ್ಟ, ತಾನು ಸರ್ವ ಸ್ವತಂತ್ರ ಅನ್ನೋದನ್ನು ಸ್ಪಷ್ಟಪಡಿಸಿದ. ಹೀಗೆ ತನ್ನ ನಂಬಿದ ಭಕ್ತರನ್ನು ಪೊರಿತಾನೆ ಭಗವಂತ. ಅವನನ್ನೇ ನಂಬಬೇಕು, ಅವನಲ್ಲಿ ಭಕ್ತಿ ಮಾಡಿದ್ರೆ ಪರಮಾತ್ಮ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕರುಣಿಸಿ ಇನ್ನೂ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಆ ನಂತರದಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ. ಹೀಗೆ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ. ಸ್ವಗತ ಸ್ವಾತಂತ್ರ್ಯ ದಾನ ಸಂಧಿ ಸಂಪೂರ್ಣ. ಶ್ರೀಕೃಷ್ಣಾರ್ಪಣ ವಸ್ತು.